ಅದರ ತಾಂತ್ರಿಕತೆ ಮತ್ತು ಅದರಲ್ಲಿ ಅಳವಡಿಸಿರುವ ಎಲ್ಲ ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಾಗುವುದು. ಅದಲ್ಲದೆ ಅದರ ಮೌಲ್ಯವರ್ಧನೆ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಮಹತ್ವ, ಅದರ ಅಭಿವೃದ್ಧಿಯ ಬಗ್ಗೆ ಸಹ ಚರ್ಚಿಸಲಾಗುವುದು. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಮಗ್ರ ಕೃಷಿ ಪದ್ಧತಿಯು ಒಂದು ಉತ್ತಮವಾದ ಕೃಷಿ ಪದ್ಧತಿ ಇದ್ದು 2023ರಲ್ಲಿ ನಾವು ರೈತರ ಆದಾಯವನ್ನು ದ್ವಿಗುಣ ಹೇಗೆ ಮಾಡಬೇಕೆನ್ನುವ ಬಗ್ಗೆ ಸಮಗ್ರವಾದ ಚರ್ಚೆಯನ್ನು ಮಾಡುವುದು, ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಸಹ ಇಲ್ಲಿ ಅಳವಡಿಸುವ ಬಗ್ಗೆ ಸಹ ಚರ್ಚಿಸಲಾಗುವುದು. ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ರೈತರು ಮತ್ತು ಎಲ್ಲ ವಿಜ್ಞಾನಿಗಳೊಂದಿಗೆ ಒಂದು ಚರ್ಚಾಕೂಟವನ್ನು ಸಹ ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ಕೊನೆಯದಾಗಿ ಸಮಾರೋಪ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಹ ಏರ್ಪಡಿಸಿದ್ದೇವೆ. ಇದಕ್ಕೆ ನಮ್ಮ 7 ಜಿಲ್ಲೆಗಳ ಎಲ್ಲ ಸಚಿವರು, ಶಾಸಕರು, ಲೋಕಸಭಾ ಸದಸ್ಯರು ಮತ್ತು ಎಲ್ಲ ಮಠಗಳ ಮಠಾಧೀಶರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸುವುದರಿಂದ ಇದೊಂದು ವಿಶೇಷವಾದ ಕೃಷಿ ಮೇಳವಾಗಿರೋದ್ರಿಂದ ತಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸಬೇಕು ಅಂತ ಮತ್ತೆ ತಮ್ಮಲ್ಲೇ ಕೇಳ್ತೇನೆ. ಇದು ವಿಶ್ವವಿದ್ಯಾಲಯ ಒಂದೇ ಅಲ್ಲ, ವಿಶ್ವವಿದ್ಯಾಲಯದ ಜೊತೆಗೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ ಮತ್ತು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಹ ಕೂಡಿರೋದ್ರಿಂದ ಎಲ್ಲರ ಒಳಗೊಂಡ ಒಂದು ಮೇಳವನ್ನು ನಾವು ಇಲ್ಲಿ ಆಚರಿಸಿದ್ವಿ. ಈ ದೃಷ್ಟಿಯಿಂದ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೇಳದ ಪ್ರಯೋಜನ ಪಡೆದು ನಮ್ಮ ಕೃಷಿಯನ್ನು ಬಹಳ ಯಶಸ್ವಿಯಾಗಿ ನಡೆಸೋಣ ಅಂತ ಈ ಮೂಲಕ ತಮಗೆ ಕೇಳಿಕೊಳ್ಳುತ್ತೇನೆ. ಇದುವರೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ರವರ ಸಂದೇಶವನ್ನ ಕೇಳಿದರೆ. ಆತ್ಮೀಯ ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹ ಸಂಶೋಧಕರಾದಂತಹ ದೀಪ್ತಿ ಎನ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ನಮ್ಮ ಜೊತೆಗೆ ಇಂದು ಬದನೆಯಲ್ಲಿ ಸುಳಿ ಮತ್ತು ಕಾಯಿ ಕೊರಕ ಕೀಟದ ಹಾವಳಿ ಮತ್ತು ನಿರ್ವಹಣಾ ಕ್ರಮಗಳು ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ಬದನೆಯಲ್ಲಿ ಸುಳಿ ಮತ್ತು ಕಾಯಿ ಕೊರಕ ಕೀಟದ ಹಾವಳಿ ಮತ್ತು ಅದರ ನಿರ್ವಹಣೆ ಈ ಕುರಿತು ಪ್ರಾರಂಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ಬದನೆ ನಮ್ಮ ದೇಶದಲ್ಲಿ ಒಂದು ಮುಖ್ಯವಾಗಿ ತರಕಾರಿ ಬೆಳೆಯಾಗಿದೆ. ನಮ್ಮ ದೇಶದಲ್ಲಿ ಸುಮಾರು 668.72,000 ಹೆಕ್ಟರ್ ಪ್ರದೇಶದಲ್ಲಿ ಈ ಬದನೆಯನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ ಹಾಗೂ ಅದರ ಉತ್ಪಾದನೆ 12,399,000 ಮೆಟ್ರಿಕ್ ಟನ್ಗಳಷ್ಟಾಗಿದೆ. ಈ ಬದನೆ ಉತ್ಪಾದನೆಯಲ್ಲಿ ಭಾರತ ದೇಶ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ ಹಾಗೂ ನಮ್ಮ ರಾಜ್ಯದಲ್ಲಿ ಬದನೆ ಬೆಳೆಯನ್ನ ತುಂಬಾ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಈಗ ಉತ್ತರ ಕರ್ನಾಟಕದಲ್ಲೇ ಆಗಿರ್ಬೋದು ಬದನೆ ಬೆಳೆ ಹೆಚ್ಚು, ಎಣ್ಗಾಯಿ ಪಲ್ಯ ನೀವು ಕೇಳಿದ್ದೀರಾ. ಸೊ ಹಾಗೆ ಈ ಬದನೆಯಲ್ಲಿ ವಿಟಮಿನ್ ಸಿ ಜೀವಸತ್ವ ಅಧಿಕವಾಗಿರುತ್ತದೆ. ಹಾಗೆ ರಾಜ್ಯದಲ್ಲಿ ಬದನೆ ಬೆಳೆಯ ವಿಸ್ತೀರ್ಣ 17.21 ಹೆಕ್ಟೇರ್ ಇರುತ್ತದೆ. ಆಮೇಲೆ 438.87 ಮೆಟ್ರಿಕ್ ಟನ್ಗಳಷ್ಟು ಉತ್ಪಾದನೆ ನಮ್ಮ ಭಾರತದಲ್ಲಿ ಆಗ್ತಾ ಇದೆ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಇದ್ರ ಉತ್ಪಾದನೆ ಕಡಿಮೆ. ಇದಕ್ಕೆ 10 ಹಲವಾರು ಕಾರಣ ಇರಬಹುದು. ಅದರಲ್ಲಿ ಮುಖ್ಯವಾಗಿ ಈ ಬದನೆ ಬೆಳೆಗೆ ಬರುವ ಕೀಟಗಳು, ಇದರಲ್ಲಿ ರಸ ಇರುವ ಕೀಟಗಳಾಗಿರ್ಬೋದು ಅಥವಾ ಕಾಯಿ ಕೊರಕ ಇರ್ಬೋದು, ಸುಳಿ ಕೊರಕ ಇರ್ಬೋದು. ಈ ಬದನೆಯಲ್ಲಿ ಬರುವ ಸುಳಿ ಮತ್ತೆ ಕಾಯಿ ಕೊರಕ ಅಂದ್ರೆ ಲೂಸಿನೋಡ್ ಸರ್ಬನೋಲಿಸ್ ಅಂತ ಇದರ ವೈಜ್ಞಾನಿಕ ಹೆಸರು. ಇದು ತುಂಬಾ ಪ್ರಮುಖ ಹುಳು ಅಂದ್ರೆ ಇದು ತುಂಬಾ ಬದನೆಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆ. ನಾವು ಇದನ್ನ ಸಾಮಾನ್ಯವಾಗಿ ಸುಳಿ ಮತ್ತು ಕಾಯಿ ಕೊರಕ ಕೀಟ ಅಂತ ಕರೀತಾರೆ. ಇದು ಪತಂಗ ಜಾತಿಗೆ ಅಂದ್ರೆ ಲೆಪಿಡಾಪ್ಟರನ್ ಪೆಸ್ಟ್ ಅಂತ ಕರಿತೀವಿ ನಾವು ಸೇರಿದ ಕೀಟ ಆಗಿದ್ದು ಸುಮಾರು 70-92% ಬೆಳೆಗೆ ಹಾನಿ ಉಂಟು ಮಾಡುತ್ತದೆ. ಇದು ಬದನೆ ಬೆಳೆಗೆ ಅಲ್ಲದೆ ಆಲೂಗಡ್ಡೆ, ಬೆಂಡೆ, ಟೊಮ್ಯಾಟೊ ಬೆಳೆಗೂ ಸಹ ಕಂಡು ಬರ್ತದೆ. ಇದು ಹೆಚ್ಚಾಗಿ ಮಳೆಗಾಲ ಹಾಗೂ ಬೇಸಿಗೆಯಲ್ಲಿ ತುಂಬಾ ಚುರುಕಾಗಿರುತ್ತದೆ. ಆ ಕಾಲದಲ್ಲಿ ಹೆಚ್ಚಿನ ಹಾನಿಯನ್ನ ಉಂಟು ಮಾಡುತ್ತದೆ. ಜೊತೆಗೆ ಈ ಕೀಟದ ಬಗ್ಗೆ ಹೇಳ್ತಾ ಇದ್ರಿ, ಈ ಕೀಟದ ಅಂದ್ರೆ ಈ ಹುಳುವಿನ ಜೀವನ ಚಕ್ರದ ಬಗ್ಗೆ ಏನ್ ಹೇಳ್ತೀರಿ? ಈ ರೆಸುಳಿ ಮತ್ತು ಕಾಯಿಕೊರಕ ಕೀಟದ ಟೋಟಲ್ ಲೈಫ್ ಸೈಕಲ್ ಅಂದ್ರೆ ಜೀವನ ಚಕ್ರ 17-50 ದಿನಗಳವರೆಗೆ ಇರುತ್ತದೆ. ಈ ಹೆಣ್ಣು ಪತಂಗ ಏನ್ ಮಾಡುತ್ತೆ, ತನ್ನ ಮೊಟ್ಟೆನ ಒಂದೊಂದಾಗಿ ಸಿಂಗಲ್ ಆಗಿ ಇಡುತ್ತೆ ಅಥವಾ ಗುಂಪಾಗಿ 5-6 ಮೊಟ್ಟೆಗಳನ್ನ ಬದನೆಯಲ್ಲಿ ಕೆಳಭಾಗದಲ್ಲಿ ಇಡ್ತಾ ಬರುತ್ತದೆ. ಮೊಟ್ಟೆಗಳು ತಿಳಿ ಹಳದಿ ಬಣ್ಣ ಇರುತ್ತೆ. ಆಮೇಲೆ ಒಂದು ಹೆಣ್ಣು ಪತಂಗ ತನ್ನ ಜೀವನಾವಧಿಯಲ್ಲಿ 50-70 ಮೊಟ್ಟೆಗಳನ್ನ ಇಡಬಲ್ಲದು. ಈ ಮೊಟ್ಟೆಗಳು 4 ದಿನಗಳಲ್ಲಿ ಒಡಿತವೆ. ಆಮೇಲೆ ಕಿತ್ತಳೆ ಬಣ್ಣಕ್ಕೆ ತಿರುಗ್ಬಿಟ್ಟು ಮರಿ ಹುಳುಗಳು ಹೊರಗಡೆ ಬರ್ತವೆ. ಬಂದ ಮರಿ ಹುಳುಗಳು ಎಳೆಯ ಬದನೆಯ ಸುಳಿಯೊಳಗೆ ಹೋಗ್ತವೆ ಮತ್ತೆ ಆಮೇಲೆ ಮೃದುವಾದ ಎಲೆಗಳನ್ನ ಕೆರೆದು ತಿಂತಾ ಬರ್ತವೆ. ಈ ಮರುಹುಳಿನ ಕಾಲಾವಧಿ 12-20 ದಿನಗಳಿರ್ತವೆ. ನಾವು ಲಾರ್ವಲ್ ಪೀರಿಯಡ್ ಅಂತ ಕರಿತೇವೆ. ಆಮೇಲೆ ಈ ಮರುಹುಳಿನಲ್ಲಿ 5 ಹಂತ ಇರುತ್ತೆ, ಇನ್ಸ್ಟಾರ್ಸ್ ಅಂತ ಹೇಳ್ತೀವಿ ನಾವು. ಅವು 5 ಹಂತ ಇರುತ್ತೆ. ಮೊದಲನೇ ಹಂತದ ಹುಳುಗಳು ತಿಳಿ ಹಳದಿ ಬಣ್ಣ ಇರುತ್ತೆ. ಆ ನಂತರ 5ನೇ ಹಂತಕ್ಕೆ ತಲುಪುವಷ್ಟರಲ್ಲಿ ಅವು ತಿಳಿ ಕೆಂಪು ಬಣ್ಣಕ್ಕೆ ತಿರುಗಿ ನಂತರ ಕೋಶಾವಸ್ಥೆಗೆ ಹೋಗ್ತವೆ. ಈ ಲಾರ್ವಲ್ ಪೀರಿಯಡ್ ಏನಿರುತ್ತೆ ಅದು 7-9 ದಿನಗಳವರೆಗೆ ಇರುತ್ತೆ. ಇವು ಏನ್ ಮಾಡ್ತವೆ, ನೆಕ್ಸ್ಟ್ ಕೋಶಾವಸ್ಥೆಗೆ ತಲುಪ ಅದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಕೋಶಾವಸ್ಥೆಗೆ ಹೋಗ್ಬೋದು, ಕೊಳೆತ ಕಾಯಿಗಳಲ್ಲಾಗ್ಬಹುದು, ಸುಳಿಯಲ್ಲಾಗಿರ್ಬೋದು, ಅಥವಾ ಮಣ್ಣಿನಲ್ಲಿ ತಿಳಿ ಕೆಂಪು ಕೋಶವಾಗಿ ಅವು ಕೋಶಾವಸ್ಥೆಗೆ ಹೋಗ್ತವೆ. ನಂತರ ಬರೋದಾದ್ರೆ ಕೋಶದಿಂದ ಪತಂಗ ಹೊರಗಡೆ ಬರಬೇಕು. ಆ ಪತಂಗಗಳು ಬಿಳಿ ಬಣ್ಣವಾಗಿರ್ತವೆ. ಅವು ತಲೆ ಮತ್ತೆ ಕುತ್ತಿಗೆ ಭಾಗದಲ್ಲಿ ಬೂದು ಬಣ್ಣದಿಂದ ಕೂಡಿರುತ್ತವೆ. ಇದರ ರೆಕ್ಕೆಗಳ ಬಣ್ಣ ಬಿಳಿಯಾಗಿರುತ್ತದೆ. ನಂತರ ಏನು ತಿಳಿ ಮತ್ತೆ ಕಾಫಿ ಬಣ್ಣದ ದೊಡ್ಡ ಮಚ್ಚೆಗಳನ್ನ ಮುಂದಿನ ರೆಕ್ಕೆಗಳು ಹೊಂದಿರುತ್ತವೆ. ಈ ಪ್ರೌಢ ಪತಂಗಗಳು 4-6 ದಿನಗಳ ಕಾಲ ಜೀವಿಸಬಲ್ಲದು. ಈ ಬದನೆ ಬೆಳೆ ಇದ್ರ ಬಗ್ಗೆ ಮಾತಾಡೋದಾದ್ರೆ ಈ ಕೀಟ ಯಾವ ರೀತಿ ಹಾನಿ ಮಾಡುತ್ತೆ ಅಂತ ಹೇಳ್ತೀರಾ ಬದನೆಕಾಯಿಗೆ? ನಾನು ಮೊದಲನೇ ಹೇಳಿದಾಗಿ ಈ ಮೊಟ್ಟೆಗಳು ಒಡೆದು ಹೊರಗೆ ಬಂದಾಗ ಮರಿ ಹುಳುಗಳು ಸುಳಿ ಅಥವಾ ಮೃದುವಾದ ಎಲೆಗಳನ್ನ ಹೊಕ್ಕಿ ತಿಂತಾ ಇರ್ತವೆ. ಈ ಮರಿ ಹುಳುಗಳು ಏನ್ ಮಾಡ್ತವೆ, ಸುಳಿಯನ್ನು ಕೊರೆಯದಿರುವ ಪರಿಣಾಮದಿಂದ ಸುಳಿ ಬಾಡಿ ಬೀಳುತ್ತೆ ಅಥವಾ ಕೊನೆಯದಾಗಿ ಒಣಗಿ ಮುರಿದು ಬೀಳಬಹುದು. ನಂತರದಲ್ಲಿ ಕಾಯಿ ಬಿಡುವ ಸಮಯದಲ್ಲಿ ಈ ಮರಿ ಹುಳು ಏನ್ ಮಾಡುತ್ತೆ, ಸುಳಿ ಆದ್ಮೇಲೆ ನಂತರ ಕಾಯಿ ಬಿಡ್ತಾ ಇರುತ್ತೆ. ಅದರ ಮೊಗ್ಗು ಅಥವಾ ಕಾಯಿಗಳನ್ನು ಕೊರೆದು ಕೊರೆದಿರುವ ರಂಧ್ರಗಳನ್ನ ಹಿಕ್ಕೆಗಳಿಂದ ಮುಚ್ಚಿರುತ್ತೆ. ಈಗ ನೋಡಬಹುದು ಬದನೆಕಾಯಿ ಹೆಚ್ಚಬೇಕಾದ್ರೆ ನಾವು ಒಳಗಡೆ ಕಪ್ಪು ಹಿಕ್ಕೆ ಇರುತ್ತೆ, ಅದೆಲ್ಲ ಈ ಹುಳಗಳಿಂದ ಮಾಡಿರುವಂತಹ ಹಾನಿಯಾಗಿರುತ್ತದೆ. ನೆಕ್ಸ್ಟ್ ಏನು ಹಾನಿಗೀಡದ ಕಾಯಿಗಳು ಸೇವಿಸಲು ಯೋಗ್ಯವಾಗಿರೋದಿಲ್ಲ, ಆಮೇಲೆ ಮಾರುಕಟ್ಟೆದಲ್ಲಿ ನಿಮಗೆ ಒಳ್ಳೆಯ ಬೆಲೆ ಸಿಗೋದಿಲ್ಲ. ಸೊ ಇದು ಪ್ರಮುಖವಾಗಿ ಇದರ ಹಾನಿಯ ಲಕ್ಷಣಗಳಾಗಿರುತ್ತೆ. ಜೊತೆಗೆ ಈ ಸುಳಿ ಮತ್ತು ಕಾಂಡ ಕೊರಕ ಕೀಟದ ಇದರ ಹತೋಟಿ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಹತೋಟಿ ಮಾಡಬಹುದು ಅಂತ ಹೇಳ್ತೀರಿ? ಈ ಮೊದಲನೇದಾಗಿ ನಾವು ಯಾವಾಗ್ಲೂ ಕಲ್ಚರಲ್ ಮೆಥಡ್ಸ್ ಅಂತ ಹೋಗ್ತೀವಿ. ಮೊದಲನೇದಾಗಿನೇ ಕೆಮಿಕಲ್ ಮೆಥಡ್ ಹೋದ್ರೆ ಅದು ಒಳ್ಳೇದಲ್ಲ. ನಾವು ಯಾವಾಗ್ಲೂ ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಆಳವಾದ ಮಾಗಿ ಉಳುಮೆ ಮಾಡಬೇಕು. ಈಗ ಕೋಶಾವಸ್ಥೆಗೆ ತಲುಪದವೆಲ್ಲ ಮಣ್ಣಿನಲ್ಲಿರ್ತವೆ. ಸೊ ನಾವು ಆಳವಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ಅವುಗಳು ಹೊರಗಡೆ ಬಂದ್ಬಿಟ್ಟು ಬಿಸಿಲಿಗೆ ಸಾಯೋ ಪರಿಸ್ಥಿತಿ ಹೆಚ್ಚಾಗಿರುತ್ತೆ. ನಂತರದಲ್ಲಿ ಏಕಕಾಲದಲ್ಲಿ ನಾಟಿಯನ್ನ ಮಾಡಬೇಕು. ಒಬ್ಬೊಬ್ರು ಒಂದೊಂದು ಸ್ಟೇಜ್ ಅಲ್ಲಿ ಮಾಡಿರಿ, ಪಕ್ಕ ಪಕ್ಕದಲ್ಲಿ. ಇಲ್ಲಿದ್ದು ಮುಗಿಸಿದ್ಮೇಲೆ ನೆಕ್ಸ್ಟ್ ಫೀಲ್ಡ್ ಹೋಗುತ್ತೆ. ಸೊ ಹಾಗಾಗಿ ಏನ್ ಮಾಡುತ್ತೆ, ಎಲ್ಲರೂ ಏಕಕಾಲದಲ್ಲಿ ನಾಟಿ ಮಾಡಬೇಕು. ನಂತರ ಇದ್ರದ್ದು ನಾನು ಹೇಳಿದೆ, ಇದು ಬದನೆ ಬೆಳೆಗ್ ಬಿಟ್ಬಿಟ್ಟು ಆಲೂಗಡ್ಡೆಗೂ ಬರುತ್ತೆ, ಬೆಂಡೆಗೂ ಬರುತ್ತೆ, ಟೊಮ್ಯಾಟೋಗೂ ಬರುತ್ತೆ. ಸೊ ನಾವೇನ್ ಮಾಡ್ಬೇಕು, ಒಂದೇ ಬೆಳೆನ ಬೆಳೆಯಕ್ ಹೋಗ್ಬಾರ್ದು. ಅಥವಾ ಈ ಆಲೂಗಡ್ಡೆ ಬೆಂಡೆ ಟೊಮ್ಯಾಟೊ ಒಂದರ ನಂತರ ಒಂದು ಬೆಳೆಯೋದ್ರಿಂದ ಈ ಹುಳು ಏನ್ ಮಾಡುತ್ತೆ, ತನ್ನ ಇಲ್ಲಿ ಜೀವನ ಮುಗಿಸಿದ್ರೆ ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ. ಸೊ ಬೆಳೆ ಪರಿವರ್ತನೆ ಆಗಿ ಮಾಡಬೇಕು. ಅದ್ರಾದ್ರೆ ಬೆಳೆ ಪರಿವರ್ತನೆ ಮಾಡ್ಬೇಕಾದ್ರೆ ಆಲೂಗಡ್ಡೆ ಬೆಂಡೆ ಮತ್ತೆ ಟೊಮ್ಯಾಟೊ ಬೆಳೆಗಳನ್ನ ಸೇರಿಸಕ್ ಹೋಗ್ಬಾರ್ದು. ನಂತರದಲ್ಲಿ ಸಸಿ ನಾಟಿ ಮಾಡುವಾಗ ಎಕರೆಗೆ 1/2 kg ಬೇವಿನ ಹಿಂಡಿಯನ್ನ ಸಸಿ ನೆಡುವ ಗುಣಿಗಳಲ್ಲಿ ಹಾಕಬೇಕು. ಆಮೇಲೆ ನಾಟಿಯಾದ 1 ವಾರದ ಒಳಗೆ 2 ಮೋಹಕ ಬಲೆಗಳನ್ನ ಅಳವಡಿಸಬೇಕು. ಈ ಮೋಹಕ ಬಲೆಗಳನ್ನ ಅಳವಡಿಸೋದ್ರಿಂದ ನಾವು ಗಂಡು ಪತಂಗಗಳನ್ನ ಆಕರ್ಷಿಸ ಕೊಲ್ಲೋದ್ರಿಂದ ಇದರ ಮಿಲನ ಹೆಣ್ಣು ಪತಂಗದಲ್ಲಿ ಹಾಗೋ ತಪ್ಪಿಸ್ಬಿಟ್ಟು ಅವು ಮೊಟ್ಟೆ ಇಡ ಪ್ರಮಾಣನ ಕಡಿಮೆ ಮಾಡಬಹುದು. ಇದರಲ್ಲಿ ಮೋಹಕ ಬಳೆಗಳನ್ನ ಅಳವಡಿಸ್ತೀವಲ್ಲ, ಅದರಲ್ಲಿ ಪ್ರತಿ 15 ಲೂರ್ ಅಂತ ಸಿಗುತ್ತೆ. ಅದರಲ್ಲಿ ಫಿರೋಮೋನ್ಸ್ ಹಾಕಿರ್ತಾರೆ. ಸೊ 15 ಅದನ್ನ ನಾವು ಚೇಂಜ್ ಮಾಡ್ತಾ ಇರಬೇಕು, ಬದಲಿಸ್ತಾ ಇರಬೇಕು. ನಂತರದಲ್ಲಿ ಈಗ ಕೀಟನಾಶಕ ಬಳಕೆ ಅಂತಂದ್ರೆ ಬೇವಿನ ಮಿಲದ ಕೀಟನಾಶಕಗಳು, ಯಾಕೆಂದ್ರೆ ನಾವು ಇದು ತಿನ್ನೋ ಪದಾರ್ಥ ಆಗಿರೋದ್ರಿಂದ ಆಮೇಲೆ ಅದ್ರ ಮೇಲೆ ಡೈರೆಕ್ಟ್ ಸ್ಪ್ರೇ ಮಾಡೋದ್ರಿಂದ ಆದಷ್ಟು ಕೆಮಿಕಲ್ಸ್ ನ ಅವಾಯ್ಡ್ ಮಾಡಬೇಕು. ಆದ್ರಿಂದ ಬೇವಿನ ಮೂಲದ ಕೀಟನಾಶಕ ಅಂದ್ರೆ ಅಜಾರ್ಡಿರೆಕ್ಟಿನ್, ಅದು 10,000 PPM. ಅದನ್ನ ಪ್ರತಿ ಲೀಟರ್ಗೆ 3 mL ಬಳಸಿ ಸಿಂಪಡಿಸಬೇಕು. ನಂತರದಲ್ಲಿ ಸುಳಿ ಕೊರೆಯುವ ಉಳಿವಿನ ಬಾಧೆ ಕಂಡು ಬಂದಾಗ ಏನ್ ಮಾಡ್ಬೇಕು, ಪ್ರತಿ 15 ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂದ್ರೆ ಇದು ನಾವು ಟ್ರೇಡ್ ನೇಮ್ ಹೇಳ್ಬೇಕಂದ್ರೆ ಪ್ರೋಕ್ಲೇಮ್ ಅಂತ ಸಿಗುತ್ತೆ, ಅದು 0.5 g ಅಥವಾ ಕ್ಲೋರಾಂಟ್ರೆನೆಪ್ರೋಲ್ ಕೊರಾಜಿನ್ ಅಂತ ಅದು 0.4 mL ಅಥವಾ ಇಂಡೋಕ್ಸಾಕಾರ್ಬ್ ಅದು 0.5 mL. ನಾ ಹೇಳಿದ ಇಷ್ಟರಲ್ಲಿ ಯಾವ್ದಾದ್ರೂ ಒಂದು ಕೀಟನಾಶಕನ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಆ ಸಿಂಪಡಿಸಿದ ನಾವು ಏನು ಎಚ್ಚರಿಕೆ ತಗೋಬೇಕಂದ್ರೆ ಸಿಂಪರಣೆ ಮಾಡಿದ 10 or 15 ನಂತರ ನಾವು ಕಾಯನ್ನು ಕೊಯ್ಲು ಮಾಡಿಬಿಟ್ಟು ಮಾರುಕಟ್ಟೆಗೆ ಬಿಡಬೇಕು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂತೀರಿ? ಅಂದ್ರೆ ಅದಕ್ಕಿಂತ ಮುಂಚೆ ಮಾಡಿದ್ರೆ ರೆಸಿಡ್ಯೂ ಲೆವೆಲ್ ಇರುತ್ತಲ್ಲ ಸರ್, ಈಗ ನಾವು ಕೀಟನಾಶಕ ಸಿಂಪರಣೆ ಮಾಡಿರ್ತೀವಿ, ಅದೇ ತಕ್ಷಣದಲ್ಲಿ ಕೊಯ್ಲು ಮಾಡಿಬಿಟ್ಟು ಮಾರುಕಟ್ಟೆಗೆ ತಗೊಂಡು ಹೋದಾಗ ನಾವು ಸೇವನೆ ಮಾಡಿದಾಗ ಅದು ನಮ್ಮ ಹೊಟ್ಟೆಗೆ ಸೇರ್ಬಿಟ್ಟು ನಮಗೆ ಎಫೆಕ್ಟ್ ಆಗುತ್ತೆ. ಸೊ ಆದ್ರಿಂದ ನಾವು ರೆಸಿಡ್ಯೂ ಲೆವೆಲ್ ಅಂತ ಯಾವ್ದಾದ್ ಕೀಟನಾಶಕ ಇಟ್ಟಿರ್ತೀವಿ 10-15. ಸೊ ನಾವು ಕೀಟನಾಶಕ ಸಿಂಪರಣೆ ಮಾಡಿ 10-15 ಆದ್ಮೇಲೆ ನಾವು ಕೊಯ್ಲು ಮಾಡಿದ್ರೆ ನೆಕ್ಸ್ಟ್ ಮಾರುಕಟ್ಟೆಗೆ ಬಿಡೋದಕ್ಕೆ ಅದು ಸೇಫ್. ಅಂತಂದ್ರೆ ನೀವು ಮಾಡಿದಂತಹ ಸಿಂಪರಣೆ ಅದ್ರ ಮೇಲೆ ಇರಲ್ಲ ಅಂತ ತಾವೇ? ಅದ್ರ ಲೆವೆಲ್ ಕಡಿಮೆ ಆಗಿರುತ್ತೆ ಎಫೆಕ್ಟ್. ಮೇಡಮ್, ಇದು ತನಕ ತಾವು ಬದನೆಯಲ್ಲಿ ಸುಳಿ ಮತ್ತು ಕಾಯಿ ಕೊರಕ ಕೀಟದ ಹಾವಳಿ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ಈ ಬದನೆಯಲ್ಲಿ ರಸ ಹೀರುವ ಕೀಟಗಳು ಯಾವ್ಯಾವು ಮತ್ತು ಅದರ ಹತೋಟಿ ಕ್ರಮಗಳ ಬಗ್ಗೆ ಏನ್ ಹೇಳ್ತೀರಿ? ನಾನು ಅವಾಗ್ಲೇ ತಿಳಿಸಿದ ಹಾಗೆ ಬದನೆಯಲ್ಲಿ ಸುಳಿ ಮತ್ತೆ ಕಾಯಿ ಕುರುಕದ ಕೀಟ ಅಂದ್ರೆ 70-92% ಹಾನಿ ಮಾಡುತ್ತೆ. ಅದರ ಜೊತೆ ಜೊತೆಗೇನೆ ಈ ರಸ ಹೀರುವ ಕೀಟಗಳು ಸಹ ಬದನೆಗೆ ಅನೇಕ ತೊಂದರೆಗಳನ್ನ ಉಂಟು ಮಾಡುತ್ತೆ. ಈಗ ಬದನೆ ಅಂದ್ರೆ ಈಗ ಬೆಳವಣಿಗೆ ಹಂತದಲ್ಲಿದ್ದಾಗ ಅದರ ಎಲೆಗಳಿರ್ಬೋದು ಅಥವಾ ಅದರ ಕಾಂಡವನ್ನಾಗಿರ್ಬೋದು ಈ ರಸ ಹೀರುವ ಕೀಟಗಳು ತುಂಬಾ ಹಾನಿಯನ್ನ ಉಂಟು ಮಾಡ್ತವೆ. ಅದರಲ್ಲಿ ಜಿಗಿ ಹುಳು, ಸಸ್ಯ ಹೇನು ಅಂತ ಕರಿತೀವಿ, ಆಮೇಲೆ ಬಿಳಿ ನೊಣಗಳಿರ್ಬೋದು ಅಥವಾ ಹಿಟ್ಟು ತಿಗಣೆ, ಇವು ಮುಖ್ಯವಾಗಿ ಕಂಡು ಬರುವಂತಹ ರಸ ಹೀರುವ ಕೀಟಗಳಾಗಿವೆ. ಇವು ಬದನೆಗೆ ತುಂಬಾ ಹಾನಿಯನ್ನು ಉಂಟು ಮಾಡ್ತವೆ. ಅವು ಏನ್ ಮಾಡ್ತಾವ ಅಂದ್ರೆ ಈಗ ಎಲೆಗಳ ಕೆಳಭಾಗದಲ್ಲಿರ್ತವೆ, ಅವುಗಳನ್ನ ರಸ ಹೀರ್ತವೆ, ಅದರಲ್ಲಿ ಇದರಿಂದ ಎಲೆಗಳು ಮುದುರ್ಕೊಂತವೆ, ಅಂದ್ರೆ ನಾವು ಹಾಪ್ ಅನ್ ಬನ್ ಸಿಂಪ್ಟಮ್ಸ್ ಅಂತ ಕರಿತೇವೆ. ಮುದುರ್ಕೊಂಡಾಗ ದ್ಯುತಿ ಸಂಶ್ಲೇಷಣೆ ಕಡಿಮೆ ಆಗುತ್ತೆ, ಅದರಿಂದ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತಾ ಹೋಗ್ತದೆ. ನಂತರದಲ್ಲಿ ಏನ್ ಮಾಡ್ತವೆ ಅಂದ್ರೆ ಇವು ಎಲೆ ಮತ್ತೆ ಕಾಯಿಗಳ ಬಂದ ಈಗ ಹಿಟ್ಟು ತಿಗಣೆ ಅಂತ ನಾನು ಏನು ಹೇಳಿದೆ, ಅದು ಬಿಳಿ ಬಣ್ಣದಲ್ಲಿ ಸ್ವಲ್ಪ ಅತ್ತಿ ತರ ಇರುತ್ತೆ ನೋಡಿ, ಅದು ಕಾಂಡಗಳ ಮೇಲೆ ಬರಬಹುದು ಅಥವಾ ಎಲೆಗಳ ಮೇಲೆ ಬರಬಹುದು. ಇದು ಬಂದಾಗ ಏನ್ ಮಾಡುತ್ತೆ, ಸೂಟಿ ಮೋಲ್ಡ್ ಅಂತ ಡೆವಲಪ್ ಆಗುತ್ತೆ, ಅಂದ್ರೆ ಅಂಟಂಟ್ ಆಗಿರುತ್ತೆ. ಇದರಲ್ಲಿ ಕಪ್ಪು ಬಣ್ಣದ ಸೂಟಿ ಮೋಲ್ಡ್ ಡೆವಲಪ್ ಆಗುತ್ತೆ. ಇದು ತುಂಬಾ ಪ್ರಮಾಣದಲ್ಲಿ ಜಾಸ್ತಿ ಆದಾಗ ಕಾಯಿ ಕಟ್ಟೋದು ಕಡಿಮೆ ಆಗುತ್ತೆ. ನಂತರದಲ್ಲಿ ಸಸ್ಯ ಹೇನು ಅಫಿಡ್ಸ್ ಅಂತ ಹೇಳ್ತೇವೆ, ಇದೇನ್ ಮಾಡುತ್ತೆ, ಒಂದು ಅಂಟಾದ ದ್ರವವನ್ನ ಸ್ರವಿಸ್ತಾ ಬರುತ್ತದೆ. ಇದು ಎಲೆ ಮತ್ತೆ ಕಾಯಿಗಳ ಮೇಲೂ ಸಹ ಸ್ರವಿಸುತ್ತೆ ಅಥವಾ ಈ ಕಾಂಡಗಳ ಮೇಲೂ ಸ್ರವಿಸುತ್ತೆ. ಈಗ ನಾವು ಬದನೆಯಲ್ಲಿ ಇರುವೆಗಳನ್ನ ನೋಡ್ತೀವಿ, ಇವೇನ್ ಮಾಡ್ತವೆ, ಈ ಅಂಟಾದ ದ್ರವ ಸ್ರವಿಸೋದ್ರಿಂದನೆ ಈ ಇರುವೆಗಳು ಅಲ್ಲಿ ನಾವು ಕಂಡು ಬರ್ತೇವೆ. ನಂತರದಲ್ಲಿ ಇವು ಮುಖ್ಯವಾಗಿ ಏನ್ ಮಾಡ್ತವೆ, ರೋಗವಾಹಕಗಳಾಗಿ ಕಾರ್ಯನಿರ್ವಹಿಸ್ತವೆ. ಈಗ ನಾವು ವೈರಲ್ ಡಿಸೀಸ್ ಅಂದ್ರೆ ವೈರಸ್ ಇಂದ ಏನು ಉಂಟಾಗ್ತವೆ ರೋಗಗಳು, ಅವುಗಳಿಗೆ ವೆಕ್ಟರ್ಗಳಾಗಿ ಅಂದ್ರೆ ರೋಗವಾಹಕಗಳಾಗಿ ಈ ರಸ ಇರುವ ಕೀಟಗಳು ಇದ್ ಮಾಡ್ತವೆ. ನಾವು ಲಿಟಲ್ ಲೀಫ್ ಆಫ್ ಬ್ರಿಂಜಲ್ ಅಂದ್ರೆ ಫೈಟೋಪ್ಲಾಸ್ಮಾ ಡಿಸೀಸ್ ಇದೆ, ಇದೇನ್ ಮಾಡುತ್ತೆ ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಥವಾ ಒಂದು ಫೀಲ್ಡ್ ಇಂದ ಇನ್ನೊಂದು ಫೀಲ್ಡ್ಗೆ ಈ ಲಿಟಲ್ ಲೀಫ್ ಆಫ್ ಬ್ರಿಂಜಲ್ ಅನ್ನ ಈ ರಸ ಇರುವ ಕೀಟಗಳು ಟ್ರಾನ್ಸ್ಫರ್ ಮಾಡ್ತವೆ. ನಾವ್ ಇದೆಲ್ಲ ನೋಡಿದಾಗ ಈ ಜಿಗಿ ಹುಳುಗಳು ಸಹಿತ ಬದನೆ ಬೆಳೆಗೆ ಬಂದು ಅದರ ಬೆಳೆಯನ್ನ ತುಂಬಾ ಹಾನಿಯನ್ನು ಉಂಟು ಮಾಡ್ತವೆ. ಈಗ ನಂತರದಲ್ಲಿ ನಾವು ಇದರ ಬಗ್ಗೆ ನಿರ್ವಹಣಾ ಕ್ರಮಗಳನ್ನ ನೋಡಿದಾಗ ಮುಖ್ಯವಾಗಿ ಸಾಗುವಳಿ ಪದ್ಧತಿಗಳು, ಅಂದ್ರೆ ನಾವು ಈಗ ಈ ರಸ ಇರುವ ಕೀಟಗಳು ಏನಾಗ್ತವೆ, ಗಿಡಗಳು ಒತ್ತೊತ್ತಾಗಿ ಬೆಳೆದಾಗ ನಾವು ಹ್ಯೂಮಿಡಿಟಿ ಅಂತವೇ ಏನಂತೇವೆ ತೇವಾಂಶ ಜಾಸ್ತಿ ಆದಾಗ ಇವುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಸೊ ಆದ್ರಿಂದ ನಾವು ಶಿಫಾರಸ್ಸಿಗೆ ಏನು ಅಂತರವನ್ನ ಶಿಫಾರಸ್ ಮಾಡಿರ್ತಾರೆ, ಅಂದ್ರೆ 60x45 cm ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿನಿಂದ ಸಾಲಿಗೆ ಇದನ್ನೇ ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ಆನಂತರದಲ್ಲಿ ಶಿಫಾರಸು ಮಾಡಿದ ಗೊಬ್ಬರವನ್ನ ಉಪಯೋಗಿಸಬೇಕು. ಜಾಸ್ತಿ ಸಾರಜನಕ ಪ್ರಮಾಣದ ಗೊಬ್ಬರಗಳನ್ನ ಉಪಯೋಗಿಸಿದ್ರಿಂದ ವೆಜಿಟೇಟಿವ್ ಗ್ರೋತ್ ಅಂದ್ರೆ ಎಲೆಗಳು ಅಥವಾ ಕಾಂಡಗಳು ಜಾಸ್ತಿ ದಷ್ಟಪುಷ್ಟವಾಗಿ ಬೆಳೆದಾಗ ಈ ರಸ ಇರುವ ಕೀಟಗಳು ಜಾಸ್ತಿ ಹಾನಿಯನ್ನು ಉಂಟು ಮಾಡ್ತವೆ. ಸೊ ನಂತರದಲ್ಲಿ ಕಾಯಿ ಕಟ್ಟೋದು ಕಡಿಮೆ ಆಗುತ್ತೆ. ನಂತರ ಯಾಂತ್ರಿಕ ಪದ್ಧತಿಗಳು ಅಂದ್ರೆ ಈಗ ಈ ಸಸ್ಯ ಹೇನು ಆಗಿರ್ಬೋದು ಅಥವಾ ಜಿಗಿ ಹುಳುಗಳಾಗಿರ್ಬೋದು ಅಥವಾ ಹಿಟ್ಟು ತಿಕ್ಕಣಿ, ಇವುಗಳಿಗೆ ಹಳದಿ ಅಂಟು ಬಣ್ಣದ ಬಲೆಗಳು ಅಂತ ಬರ್ತವೆ, ನಾವು ಡೆಲ್ಟಾ ಟ್ರಾಪ್ ಅಥವಾ ಎಲ್ಲೋ ಸಿಕ್ಕಿ ಟ್ರಾಪ್ ಅಂತ ಕರಿತೇವೆ. ಇವುಗಳನ್ನ ಉಪಯೋಗಿಸೋದ್ರಿಂದ ಅಂಟು ಬಲೆಗಳಿಗೆ ಈ ಹುಳುಗಳು ಬಂದು ಅಂಟುಕೊಳ್ಳೋದ್ರಿಂದ ಅವುಗಳ ಹಾನಿಯನ್ನ ನಾವು ಕಡಿಮೆ ಮಾಡಬಹುದು. ನಂತರದ ಪದ್ಧತಿ ಅಂದ್ರೆ ಜೈವಿಕ ಪದ್ಧತಿಗಳು, ಅಂದ್ರೆ ಗುಲಗಂಜಿ ಹುಳುಗಳು, ನಾವು ಪರಭಕ್ಷಕ ಹುಳುಗಳು ಅಂತ ಕರಿತೇವೆ. ಈ ಹುಳುಗಳು ಈ ಸಸ್ಯ ಹೇನು ಅಂತ ಏನ್ ಹೇಳಿದ್ವಿ ಅವುಗಳ ಮೇಲೆ ತಿಂದು ಜೀವನ ಮಾಡ್ತಾ ಇರ್ತವೆ. ಸೊ ಇವುಗಳ ಸಂಖ್ಯೆಗಳನ್ನ ನಾವು ಹೆಚ್ಚಾಗಿ ಮಾಡೋದ್ರಿಂದ ಅಥವಾ ಅವುಗಳನ್ನ ಕಾಪಾಡಿಕೊಳ್ಳೋದ್ರಿಂದ ನಮ್ಮ ಹೊಲಗಳಲ್ಲಿ ಇವುಗಳ ರಸ ಇರುವ ಕೀಟಗಳ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು. ನಂತರದಲ್ಲಿ ಬೇವಿನ ಬೀಜದ ಕಷಾಯ, ಅಂದ್ರೆ 5% ಬೇವಿನ ಬೀಜದ ಕಷಾಯನ ಸಿಂಪಡಣೆ ಮಾಡೋದ್ರಿಂದ ಇವುಗಳ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು. ನಂತರದಲ್ಲಿ ರಾಸಾಯನಿಕ ಪದ್ಧತಿಗಳು, ಈ ಎಲ್ಲಾ ಪದ್ಧತಿಗಳನ್ನ ಅನುಸರಿಸಿದ ನಂತರ ಇವರುಗಳ ಸಂಖ್ಯೆನೂ ಜಾಸ್ತಿ ಇದೆ ಅಂತ ನಾವು ಕಂಡು ಬಂದಾಗ ಈ ರಾಸಾಯನಿಕ ಪದ್ಧತಿಗೆ ಹೋಗಬೇಕಾಗುತ್ತೆ. ಅವುಗಳಲ್ಲಿ ಇಮಿಡಾಕ್ಲೋಪ್ರಿಡ್ 17.8 SL ಅಂತ ಬರುತ್ತೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 0.5 ml ಸೇರಿಸಿ ಸಿಂಪಡಿಸಿ, ಅಥವಾ ಫ್ಲೋನಿಕ್ಯಾಮಿಡ್ 50 WG ಅಂತ ಸಿಗುತ್ತೆ, ಅದು 0.5 g ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಿ, ಅಥವಾ ಥಯೋಮಿಥಾಕ್ಸಾಮ್ 25 WG ಅಂತ ಬರುತ್ತೆ, ಅದನ್ನು ಅಷ್ಟೇನೆ 0.5 g ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಬೇಕು, ಅಥವಾ ಡೈಫೆನ್ಥ್ಯೂರಾನ್ ಇದನ್ನ 20 SG 0.2 g ಪರ್ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸೋದ್ರಿಂದ ನಾವು ಈ ರಸ ಇರುವ ಕೀಟಗಳನ್ನ ನಿಯಂತ್ರಣ ಮಾಡಬಹುದು. ಅಂದ್ರೆ ಈ ಬದನೆ ಇದರಲ್ಲಿ ಟೈಪ್ಸ್ ಯಾವ್ಯಾವ್ದು ತಳಿಗಳು ಇದಾವ? ಈಗ ಉದ್ದನೆ ಬದನೆ ಇರ್ಬೋದು ಸರ್, ಮೈಸೂರು ಬದನೆ ಅಂತ ಕರಿತೀವಿ, ವಾಂಗಿಬಾತಿಗೆ ಯೂಸ್ ಮಾಡ್ತೀವಿ, ಅಥವಾ ಈ ಗುಂಡಾದ ಬದನೆ ಬರುತ್ತೆ ಅಂದ್ರೆ ನೇರಳೆ ಹಣ್ಣನ ಕಲರ್ ಬರುತ್ತಲ್ಲ ಅದು, ಅದಕ್ಕೆ ನಾವು ಜಾಸ್ತಿ ಈ ಸುಳಿ ಮತ್ತೆ ಕಾಯಿ ಕೊಳಕೊರತಕ್ಕದ ಬದನೆ ಕಂಡು ಬರ್ತೀವಿ. ಹೆಚ್ಚಬೇಕಾದ್ರೆ ಆಗ್ಲಿ ಇದ್ ಮಾಡಿದ್ರಾಗ್ಲಿ ಒಳಗಡೆ ಕಪ್ಪು ಬಣ್ಣದಿರುತ್ತೆ, ಇದು ಹೆಚ್ಚಾಗಿ ಕಂಡು ಬರುತ್ತೆ. ನೆಕ್ಸ್ಟ್ ರಾಮ್ಪುರ್ ಬದನೆ ಅಂತ, ಈ ಚಿತ್ರದುರ್ಗ ಸೈಡ್ ಅಲ್ಲೆಲ್ಲ ಬರೀತಾರೆ, ಹಸಿರು ಮತ್ತೆ ಬಿಳಿ ಬಣ್ಣದ ಇದಿರುತ್ತೆ, ಅದು ಒಳಗಡೆ ಬೀಜದ ಸಂಖ್ಯೆ ಕಡಿಮೆ ಇರುತ್ತೆ ಬಟ್ ಫ್ಲೆಶ್ ಅಂದ್ರೆ ಒಳಗಡೆ ತಿರುಳು ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಹೀಗೆ 4-5 ತರಹದ ಬದನೆಗಳನ್ನ ಕಾಣಬಹುದು. ಅದರಲ್ಲೂ ನಾವು ವೆರೈಟೀಸ್ ತುಂಬಾ ಇರುತ್ತೆ, ಆಮೇಲೆ ಹೈ ಹೀಲ್ಡಿಂಗ್ ವೆರೈಟೀಸ್ ಅಂತ ಅಂದ್ರೆ ಹೈಬ್ರಿಡ್ಸ್, ಅವುಗಳನ್ನ ಸಹಿತ ನಾವು ಕಾಣಬಹುದು. ಅಂದ್ರೆ ಹೈಬ್ರಿಡ್ಸ್ ಅಂದ್ರೆ ಯಾವ್ದಾವ್ದು ತಳಿಗಳು ಅಂತ ಹೇಳ್ತೀರಿ ಮೇಡಮ್? ಆಮೇಲೆ ಈ ಮಲೆನಾಡು ಭಾಗದಲ್ಲಿ ಯಾವ್ದು ಬೆಳೆದ್ರೆ ಸೂಕ್ತವಾದ್ದು ಅಂತ ತಾವೇನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗ ನಾವು ಮುಖ್ಯವಾಗಿ ಇಲ್ಲಿ ನೋಡೋದಾದ್ರೆ ಈ ಲಲಿತಾ ಅಂತ ಹೇಳಿ ವೆರೈಟಿ ಬರುತ್ತೆ, ಅದೇ ನಾವು ಹೇಳಿದ್ನಲ್ಲ ನೇರಳೆ ಬಣ್ಣದ್ದು, ಅದು ಬೆಳೆದ್ರೆ ಉತ್ತಮ ಸರ್. ಇದುವರೆಗೂ ಬದನೆಯಲ್ಲಿ ಸುಳಿ ಮತ್ತು ಕಾಯಿ ಕೊರಕ ಕೀಟದ ಅಹವಳಿ ಮತ್ತು ಇದರ ನಿಯಂತ್ರಣ ಹಾಗೂ ಇದರ ನಿರ್ವಹಣೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಬದನೆಯಲ್ಲಿ ಸುಳಿ ಮತ್ತು ಕಾಯಿ ಕೊರಕ ಕೀಟದ ಹಾವಳಿ ಮತ್ತು ನಿರ್ವಹಣಾ ಕ್ರಮಗಳು ಈ ಕುರಿತು ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಸಂಶೋಧನರಾದ ದೀಪ್ತಿ ಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ

ತೆರೆದಿಡಲಾಗುವುದು. ಅಲ್ಲಿ ಎಲ್ಲಾ ವಿಷಯವಾರು ವಿಜ್ಞಾನಿಗಳು ರೈತರ ಸಮಸ್ಯೆಗಳಿಗೆ ಅಲ್ಲಿ ಉತ್ತರಗಳನ್ನು ಕೊಡುವಂತ ಅವಕಾಶವನ್ನು ಕಲ್ಪಿಸಲಾಗಿದೆ. ರೈತ ಬಾಂಧವರು ಎಲ್ಲಾ ತಾಕುಗಳಿಗೆ ಭೇಟಿ ಕೊಡುವುದಲ್ಲದೆ ಸಮಗ್ರವಾಗಿ 4 ದಿನ ಭಾಗವಹಿಸಿ ರೈತರ ಎಲ್ಲಾ ಸಮಸ್ಯೆಗಳಿಗೆ ಒಂದು ಉತ್ತರವನ್ನು ಕಂಡುಕೊಳ್ಳುವ ಅವಕಾಶವಿರುವುದರಿಂದ ಎಲ್ಲರೂ ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃಷಿ ಮತ್ತು ತೋಟಗಾರಿಕೆ ಮೇಳವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಇದುವರೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಬಿ ಹೇಮಲಾ ನಾಯಕರವರ ಸಂದೇಶವನ್ನ ಕೇಳಿದರೆ. ಇನ್ನು ಮುಂದೆ ಹೊಳೆಗಂಗೂರಿನ ಹರಿಶ್ಚಂದ್ರ ನಾಯಕ ಮತ್ತು ಸಂಘದಿಂದ ಕೋಲಾಟದ ಪದಗಳು. ಮದಾಲನೇನು ಜನ ಸ್ವಾಮಿ ಲಿಂಗನಾ ಸರಸ್ವತಿ ಬೆನಾ ಬೆನಾಗಿನ ಸರಸ್ವತಿ ಬೆನಾ ಬೆನಾ ಸರಸ್ವತಿ ಬೆನಾ ಬೆನಾ ಹೇ ಶಿವಗಂಗ ಬೆನವನ ತುಕೆ ಕಳಿಂಗನಾ ಶಿವಗಂಗ ಬೆನವನ ತುಕೆ ಕಳಿಂಗನ ಶಿವಗಂಗ ಬೆನವನ ತುಕೆ ಕಳಿಂಗನ ಶಿವಗಂಗ ಬೆನವನ ತುಕೆ ಕಳಿಂಗನ ದಂಡೇಯ ನಾಯಕ ವೀರಿಯಣ್ಣ ದಂಡೇಯ ನಾಯಕ ವೀರಿಯಣ್ಣ ದಂಡೇಯ ನಾಯಕ ವೀರಿಯಣ್ಣ ದಂಡೇಯ ನಾಯಕ ವೀರಿಯಣ್ಣ ಹೇ ಹರೆಯ ನಳ್ಳಿಯ ಬಾರೆ ಮೇಲಿರುವನೆ ಹರೆಯ ಹರೆಯ ನಳ್ಳಿಯ ಬಾರೆ ಮೇಲಿರುವನೆ ಹರೆ ನಳ್ಳಿಯ ಬಾರೆ ಮೇಲಿರುವನೆ ಬಾಲೆಯ ಮಗನೇ ಬೆನುವಣ್ಣ ಬಾಲೆಯ ಮಗನೇ ಬೆನುವಣ್ಣ ಬಾಲೆಯ ಮಗನೇ ಬೆನುವಣ್ಣ ಹೇ ಬಾಲೆಯ ಮಗನೇ ಬೆನುವನ್ ಬೆಳ್ಳಿ ದೇವ ಬಾಲೆಯ ಮಗನೇ ಬೆನುವನ್ ಬೆಳ್ಳಿ ದೇವ ಬಾಲೆಯ ಮಗನೇ ಬೆನುವನ್ ಬೆಳ್ಳಿ ದೇವ ಬಾಲೆಯ ಮಗನೇ ಬೆನುವನ್ ಬೆಳ್ಳಿ ದೇವ ಮೇಲಾದ ಪದವ ಕಲಿಸಯ್ಯ ಮೇಲಾದ ಪದವ ಕಲಿಸಯ್ಯ ಹೇ ಮೇಲಾದ ಪದವ ಕಲಿಸಯ್ಯ ಮೇಲಾದ ಪದವ ಕಲಿಸಯ್ಯ ಹೇ ಬಣವರಾದ ಬಾಗಿಲಲ್ಲಿರುವನೆ ಬಾಗಿಲಲ್ಲಿರುವನೆ ಬಣವರಾದ ಬಾಗಿಲಲ್ಲಿರುವನೆ ಬಣವರಾದ ಬಾಗಿಲಲ್ಲಿರುವನೆ ಬಾಲೆಯ ಮಗನೇ ಬೆನುವಣ್ಣ ಬಾಲೆಯ ಮಗನೇ ಬೆನುವಣ್ಣ ಬಾಲೆಯ ಮಗನೇ ಬೆನುವಣ್ಣ ಹೇ ಬಾಲೆಯ ಮಗನೇ ಬೆನುವಣ್ಣ ಬೆಳಿದವ ಬಾಲೆಯ ಮಗನೇ ಬೆನುವಣ್ಣ ಬೆಳಿದವ ಮೇಲಾದ ಪದವ ಕಲಿಸಯ್ಯ ಮೇಲಾದ ಪದವ ಕಲಿಸಯ್ಯ ಹೇ ಎಳ್ಳು ಹೊಲದಲ್ಲಿರುವ ತೊಳ್ಳಟ್ಟ ಬೆನುವಣ್ಣ ಹೇ ಎಳ್ಳು ಹೊಲದಲ್ಲಿರುವ ತೊಳ್ಳಟ್ಟ ಬೆನುವಣ್ಣ ಎಳ್ಳಿನ ತುಪ್ಪ ಬಿಳಿ ತುಪ್ಪ ಹೇ ಕಂಚಿನ ಮಂಗಳೂರು ನಡುವೆ ಒಂದಾಳಿದ್ದಾರೆ ಮಂಗಳೂರು ನಡುವೆ ಒಂದಾಳಿದ್ದಾರೆ ಗಾಡಿಯ ಜಗುಳ ಬಹು ಜಗಳು ನನ್ನ ಕೋ ನನ್ನ ಕೊಲೆ ಗಾಡಿಯ ಜಗುಳ ಬಹು ಜಗಳು ನನ್ನ ಕೋ ನನ್ನ ಕೊಲೆ ಗಾಡಿಯ ಜಗುಳ ಬಹು ಜಗಳು ನನ್ನ ಕೋ ನನ್ನ ಕೊಲೆ ಗಾಡಿಯ ಜಗುಳ ಬಹು ಜಗಳು ನನ್ನ ಕೋ ನನ್ನ ಕೊಲೆ ಗಾಡಿಯಲ್ಲೇ ಜಗುಳ ಬಹು ಜಗಳು ಬೋಲಯ್ಯ ಗಂಗೂರ ಒಲಕೆ ಗೋವುಗಾರು ನನ್ನ ಕೋ ನನ್ನ ಕೊಲೆ ಗಂಗೂರ ಒಲಕೆ ಗೋವುಗಾರು ನನ್ನ ಕೋ ನನ್ನ ಕೊಲೆ ಗಂಗೂರ ಒಲಕೆ ಗೋವುಗಾರು ನನ್ನ ಕೋ ನನ್ನ ಕೊಲೆ ಗಂಗೂರ ಒಲಕೆ ಗೋವುಗಾರು ನನ್ನ ಕೋ ನನ್ನ ಕೊಲೆ ಗಂಗೂರನೇ ಒಲಕೆ ಗೋವುಗಳು ಗೋಲಯ್ಯ ಈಟೀಟ ಹುಡುಗರು ಚಡ್ಡಿ ಚಲ್ಲಾಟದವರು ದೊಡ್ಡಿಗೆ ದಾನವ ಸಿರವಿದರು ನನ್ನ ಕೋ ನನ್ನ ಕೊಲೆ ಈಟೀಟ ಉಡುಗರು ಚಡ್ಡಿ ಚಲ್ಲಾಟದವರು ದೊಡ್ಡಿಗೆ ದಾನವ ತಿರವಿದರು ನನ್ನ ಕೋ ನನ್ನ ಕೊಲೆ ಈಟೀಟ ಉಡುಗರು ಚಡ್ಡಿ ಚಲ್ಲಾಟದವರು ದೊಡ್ಡಿಗೆ ದಾನವ ತಿರವಿದರು ನನ್ನ ಕೋ ನನ್ನ ಕೊಲೆ ದೊಡ್ಡಿಯಲ್ಲೇ ದಾನವ ತಿರುಗಾರು ಗೋಲಯ್ಯ ಎರಡೇ ಸಾವಿರದ ಗೋವಿನಿಂದೋರನ್ನ ಕೋರನ್ನ ಕೊಲೆ ಎರಡೇ ಸಾವಿರದ ಗೋವಿನಿಂದೋರನ್ನ ಕೋರನ್ನ ಕೊಲೆ ಎರಡೇ ಸಾವಿರದ ಗೋವಿನಿಂದು ಗೋಲಯ್ಯ ಒಂದೇ ಸಾವಿರದ ಕರ್ವಿನಿಂದೋರನ್ನ ಕೋರನ್ನ ಕೊಲೆ ಒಂದೇ ಸಾವಿರದ ಕರ್ವಿನಿಂದೋರನ್ನ ಕೋರನ್ನ ಕೊಲೆ ಒಂದೇ ಸಾವಿರದ ಕರ್ವಿನಿಂದೋರನ್ನ ಕೋರನ್ನ ಕೊಲೆ ಒಂದೇ ಸಾವಿರದ ಕರ್ವಿನಿಂದು ಗೋಲಯ್ಯ ಗೋವಿನ ಸಾವುಕಾರ ಬರುತ್ತಾನೋರನ್ನ ಕೋರನ್ನ ಕೊಲೆ ಗೋವಿನ ಸಾವುಕಾರ ಬರುತ್ತಾನೋರನ್ನ ಕೋರನ್ನ ಕೊಲೆ ಇದುವರೆಗೆ ಹೊಳೆಗಂಗೂರಿನ ಹರಿಶ್ಚಂದ್ರ ನಾಯ್ಕ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ. ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು. ಭಾರತದಲ್ಲಿ ಪ್ರತಿ ವರ್ಷ 100,000+ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು. ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ